ಇದನ್ನ ಗುರುತಿಸಿ ಕೇಂದ್ರ ಸರ್ಕಾರ ಇನೋವೇಟಿವ್ ಫಾರ್ಮರ್ ಅಂತೇಳಿ ಪ್ರಶಸ್ತಿ ಕೂಡ ಕೊಟ್ಟಿದೆ. ಅದಲ್ಲದೆ ಕರ್ನಾಟಕದ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳು ಇವರನ್ನ ಅರಿಸಿಕೊಂಡು ಬಂದಿದೆ. ಹೇಗೆ ಇವುಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಹೇಗೆ ನಿಭಾಯಿಸ್ತಾ ಇದ್ದಾರೆ ಮತ್ತು ಈ ಒಂದು ಸೇವೆಯನ್ನು ಕೂಡ ಮಾಡುವುದು ಬಹಳ ಮುಖ್ಯ, ಮಾರುಕಟ್ಟೆ ಮಾಡುವುದು ಕೂಡ ಬಹಳ ಮುಖ್ಯ, ಅದನ್ನ ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಗಣಪತಿ ಅವರೇ. ನಮಸ್ಕಾರ. ತಾವು BSc ಓದಿದಿರಿ, ಓದಿದ ನಂತರ ಸಹಜವಾಗಿ ಒಂದು ನೌಕರಿಗೆ ಹೋಗಬೇಕು ಅನ್ನುವಂತ ಮನೋಭಾವನೆ ಎಲ್ಲಾ ಯುವಕರಲ್ಲಿ ಇರುತ್ತೆ, ಆದ್ರೆ ನೀವು ನೌಕರಿ ಅಷ್ಟೊಂದು ಮನಸ್ಸು ಮಾಡಲಿಲ್ಲ, ಏನ್ ಕಾರಣ? ಸರ್, ನಮ್ದು ಹೊನ್ನಾವರ ತಾಲೂಕು ಕರ್ವಾ ಗ್ರಾಮ, ಅದರಲ್ಲಿ ತಲಗೆರೆ ಮಜ್ರೆಯಲ್ಲಿ ವಾಸವಾಗಿದ್ದೇನೆ. ನಾನು BSc ತನಕ ಓದ್ದೆ. ಓದ ನಂತರ ನಾನು ಇಲ್ಲ ಹತ್ರ ಹೊನ್ನಾವರ ಜೇನು ಸಾಕುವವರ ಸಹಕಾರಿ ಸಂಘ ಸೊಸೈಟಿಯಲ್ಲಿ ಕೆಲಸ ಸೇರಿಕೊಂಡೆ. ಅಲ್ಲಿ 7-8 ವರ್ಷ ಕೆಲಸ ಮಾಡಿದ್ದೇನೆ. ಅದಲ್ಲದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಸ್ವಲ್ಪ ಅದೇ ಟೈಮಿಗೆ ಆರೋಗ್ಯದ ಸಮಸ್ಯೆ, ಸ್ಲಿಪ್ ಡಿಸ್ಕ್ ಆಪರೇಷನ್ ಅಂತ ಆಯಿತು. ನಮ್ದು ಚಿಕ್ಕ ಹಿಡುವಳಿದಾರರು, ಏನಾದರೂ ನಾವು ಸ್ವಂತ ಮಾಡಬೇಕು ಹೇಳೋದು ನನ್ನ ಆಸೆ ಇತ್ತು. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಕಷ್ಟು ಕಿರು ಅರಣ್ಯ ಉತ್ಪನ್ನಗಳಾಗಿರ್ಬೋದು ಅಥವಾ ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಹಾಗೆ ವೇಸ್ಟ್ ಆಗ್ತಾ ಇರುವ ನೋಡಿ ಇಲ್ಲಿ ಏನಾದರೂ ಕೋಕಮ್ ಜ್ಯೂಸ್ ಮಾಡಬೇಕಂತೇಳಿ ನಾನು 2008 ಸ್ಟಾರ್ಟ್ ಮಾಡಿದೆ. ಈ ಒಂದು ಕೋಕಮ್ ಜ್ಯೂಸ್ ಮಾಡಬೇಕು ಅಂತೇಳಿ ಅನಿಸಿದ್ದು ಯಾವಾಗ, ಮತ್ತೆ ಅದಕ್ಕೇನು ಹಿಂಗಿಂಗ್ ಮಾಡಬಹುದು ಅಂತೇಳಿ ಮುಂಚೆ ಏನಾದರೂ ನಿಮಗೆ ಅನುಭವ ಇತ್ತು? ನಾನು ಹೊನ್ನಾವರ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಬೇಕಾದ್ರೆ ಮಾರುಕಟ್ಟೆ ಅನುಭವ ಅಥವಾ ಅಲ್ಲಿ ಕೆಲಸ ಮಾಡುವಂತದ್ದು ಬೇರೆ ಬೇರೆ ಕಡೆ ಯಾವ್ಯಾವ ಪ್ರಾಡಕ್ಟ್ ಹೋಗ್ತದೆ ಹೇಳೋದ್ರ ಬಗ್ಗೆ ತುಂಬಾ ಅನುಭವ ಸಿಕ್ತು ನನಗೆ. ಅಲ್ಲಿ ಕೋಕಮ್ ಜ್ಯೂಸಿಗೂ ತುಂಬಾ ಡಿಮ್ಯಾಂಡ್ ಇದೆ ಅಂತೇಳಿ ನಾನು ಅಲ್ಲಿದ್ದಾಗಲೇ ನನಗೆ ಗೊತ್ತಾಯಿತು. ಇಲ್ಲಿ ನಮಗೆ ಸಾಕಷ್ಟು ಕಚ್ಚಾ ವಸ್ತುಗಳು ಅಥವಾ ನಮ್ಮ ಮನೆ ತೋಟದಲ್ಲೂ ಸಹಿತ ಒಂದು 3-4 ಕೋಕಮ್ ಗಿಡಗಳಿದ್ದಾವೆ. ಅದು ಏಪ್ರಿಲ್ ಮೇ ಸೀಸನಲ್ಲಿ ಹಣ್ಣು ಬಿಡ್ತದೆ. ಇದನ್ನು ಮಾಡಿದರೆ ಒಳ್ಳೆಯ ಉತ್ಪನ್ನಗಳನ್ನು ತಯಾರು ಮಾಡಬಹುದು, ಮಾರುಕಟ್ಟೆ ಮಾಡಬಹುದು ಅಂತೇಳಿ ನನಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅನ್ಸದ್ದು. ಕೋಕಮ್ ಅನ್ನು ತಯಾರು ಮಾಡಬೇಕು ಅಂತೇಳಿದಾಗ ಅದಕ್ಕೆ ಬೇಕಾದಂತ ಉಪ ಉತ್ಪನ್ನ ಅಂತೇಳಿ ಏನಂತೀವಿ? ನಮಗೆ ನಿರಂತರವಾಗಿ ಅದು ಸಿಗುತ್ತೆ, ನಾವು ನಿರಂತರವಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಆಗತ್ತೆ, ಹಿಂಗೆ ಅನಿಸುತ್ತಾ ನಿಮಗೆ? 100% ಸರ್. ಯಾಕೆಂದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಇದ್ದಷ್ಟು ಕೋಕಮ್ ಉತ್ಪನ್ನಗಳು ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಇಲ್ಲ. ಅದರಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂನೂ ಇದೆ. ಇಲ್ಲಿ ನಾವಿರುವಂತಹ ಸುತ್ತಮುತ್ತಲ ಒಂದು 10 ಕಿಲೋಮೀಟರ್ ದೂರದಲ್ಲೇ 5-10 ಟನ್ ಕೋಕಮ್ ಪ್ರೊಡಕ್ಷನ್ ಇದೆ ನಮಗೆ ಇಲ್ಲಿ. ಅದರಿಂದ ಕಚ್ಚಾ ವಸ್ತುಗಳ ಸಮಸ್ಯೆನೇ ಆಗೋದಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಹೇಗೆ ಪಡಿತೀರಿ ಕಚ್ಚಾ ವಸ್ತುವನ್ನು? ನೇರವಾಗಿ ರೈತರಿಂದ ಖರೀದಿ ಮಾಡ್ತೇವೆ ನಾವು. ಹಣ್ಣು ಆಗಿರೋದು ಅದರ ಬೀಜವನ್ನು ತೆಗೆದಿರುವಂತದ ಸನ್ಲೈಟ್ ಅಲ್ಲಿ ಡ್ರೈ ಮಾಡಿರುವಂತದ್ದು ನಾವು KGಗೆ 100 ರೂಪಾಯಿ ಅಂತ ಕಲೆಕ್ಟ್ ಮಾಡ್ತೇವೆ. ಅದು ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂತ ಹಣ್ಣು ಅದು. ಅದನ್ನ ಯಾವ ತರ ಕಲೆಕ್ಟ್ ಮಾಡಬೇಕು ಹೇಳೋದ್ರ ಬಗ್ಗೆ ರೈತರಿಗೆ ಒಂದು 2-3 ಅವೇರ್ನೆಸ್ ಪ್ರೋಗ್ರಾಮ್ ಸಹಿತ ಮಾಡಿದ್ದೇವೆ. ಮಣ್ಣನ್ನು ತಾಗಿಸಿರಬಾರದು, ಹಣ್ಣನ್ನೇ ಕೀಳಬೇಕು, ಈ ತರ ಟಾರ್ಪಲ್ ಹಾಕೊಂಡು ಕಿತ್ತರೆ ಜ್ಯೂಸಿಗೆ ತುಂಬಾ ಅನುಕೂಲ, ಅಂದ್ರೆ ಕ್ವಾಲಿಟಿ ಜ್ಯೂಸ್ ಅನ್ನು ನಾವು ಗ್ರಾಹಕರಿಗೆ ಕೊಡಬಹುದು ಹೇಳೋ ಕಾರಣಕ್ಕೆ ರೈತರ ಅಲ್ಲಲ್ಲಿ ಗುಂಪಲ್ಲಿ ಒಂದು 2-3 ತರಬೇತಿಗಳನ್ನು ಸಹಿತ ಮಾಡಿದ್ದೇವೆ. ಹಣ್ಣು ಕೀಳುದು ಹೇಗೆ ಹೇಳೋದ್ರ ಬಗ್ಗೆ, ಹಣ್ಣು ಕೀಳುದು ಒಂದಾಯ್ತು, ಅದನ್ನ ಒಣಗಿಸಬೇಕು ಮತ್ತೆ ಒಂದಿಷ್ಟು ದಿನ ತೆಗೆದಿಡಬೇಕು ಹಂಗಿದ್ದಾಗ, ಅದ್ರ ಬಗ್ಗೆ ಹೇಗೆ? ಇಲ್ಲ, ಅದ್ರ ಬಗ್ಗೆ ಈಗ ನಾವು ಬಿಸಿಲಲ್ಲಿ ಒಂದು 3-4 ದಿವಸ ಬಿಸಿಲಲ್ಲಿ ಒಣಗಿಸಬೇಕು ಅದನ್ನ ಡ್ರೈ ಆಗಬೇಕಾದ್ರೆ. ನಾವು ವರ್ಷಿಡೀ ಅದನ್ನೇ ಇಟ್ಟು ನಾವು ಜ್ಯೂಸಿಗೆ ಯೂಸ್ ಮಾಡೋ ಕಾರಣದಿಂದ ಅದು ಧೂಳು ತಾಗಬಾರ್ದು ಅಥವಾ ಅದಕ್ಕೆ ಡಸ್ಟ್ ಗಳ ಹೊರಗಡೆ ಯಾವುದೇ ಒಂದು ತಾಗಬಾರ್ದು ಹೇಳೋ ಕಾರಣಕ್ಕೆ ಯಾವ ತರ ಅದನ್ನ ಮುಚ್ಚಿ ಇಡಬೇಕು, ಅದ್ರ ಕ್ಲೀನ್ ಆಗಿ ಇಡಬೇಕು, ಯಾವ ತರ ಸ್ಟೋರ್ ಮಾಡಿ ಇಡಬೇಕು ಅದ್ರ ಬಗ್ಗೆ ಸಹಿತ ನಾವು ಮಾಡಿ ಇಟ್ಕೊಂಡಿದ್ದೇವೆ. ನಮ್ಮ ರೈತರಿಗೂ ಸಹಿತ ಅದ್ರ ಬಗ್ಗೆ ತಿಳಿಸಿದ್ದೇವೆ. ಅವರು ಒಣಗಿಸ ತಂದು ಕೊಡ್ತಾರೋ ಹಸಿದ ತರ್ತಾರೆ? ಒಣಗಿಸಿರೋದನ್ನೇ ತಂದು ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಒಣಗಿಸಿಕೊಳ್ಳಿಕ್ಕೆ ನಮ್ಮ ಹತ್ರ ಅವಕಾಶ ಇಲ್ಲ. ರೈತರೇ ಒಣಗಿಸಿಕೊಂಡು 5 KGಯಿಂದ 200 KG ತನಕ ರೈತರು ತಂದು ಕೊಡ್ತಾರೆ. ಅದು ಆ ರೈತರಿಗೂ ಸಹಿತ ಒಂದು ಉಪ ಬೆಳೆ ಆದ್ರಿಂದ ಅವರಿಗೂ ಆ ಲಾಭದಾಯಕ ಆಗಿದೆ ಅದು. ಅದನ್ನ ಬಂದಾಗ ಒಂದೇ ಸರಿ ಕಟಾವ್ ಮಾಡಿಬಿಡ್ತಾರೋ ಅಥವಾ ನಿರಂತರವಾಗಿ ಬಂದಾಗ ಬಂದ ಹಾಗೆ? ಇಲ್ಲ, ಅದು ವರ್ಷದಲ್ಲಿ ಒಂದೇ ಟೈಮ್ ಬೆಳೆ ಬರುವಂತದ್ದು. 1 ತಿಂಗಳ ಏಪ್ರಿಲ್ 15-15 ತನಕ ಬೆಳೆ ಬರ್ತದೆ. 2-3 ಸಲ ಕಟಾವ್ ಮಾಡ್ತಾರೆ. ಆ ಸಿಪ್ಪೆಯನ್ನು ಒಣಿಸಿಟ್ಕೊಂತೀರಿ ಮತ್ತೆ ಅದನ್ನ ಹೇಗೆ ಬಳಸ್ತೀರಿ? ನಾವು ಒಂದು ಹಣ್ಣಾಗೋ ಟೈಮಿಗೆ ಹಣ್ಣಿನಿಂದನೇ ಸ್ಕ್ವಾಶ್ ತೆಗಿತೇವೆ. ಅದು ಅತ್ಯುತ್ತಮ ಕ್ವಾಲಿಟಿ ಸ್ಕ್ವಾಶ್. ಮಳೆ ಸ್ವಲ್ಪ ಬೇಗ ಬಂದ್ಬಿಡ್ತು ಅಂದ್ರೆ ಆ ತರ ಹಣ್ಣುಗಳಿಂದ ಸ್ಕ್ವಾಶ್ ತೆಗೆಯೋದು ಸ್ವಲ್ಪ ಕಷ್ಟ. ಮಳೆ ಸ್ವಲ್ಪ ಲೇಟ್ ಆಗಿ ಬಂದಿದೆ, ಜೂನ್ ಮೊದಲ ವಾರದಲ್ಲಿ ಬಂದಿದೆ ಅಂದ್ರೆ ಆ ತರದ ಜ್ಯೂಸ್ ಅನ್ನು ಈ ವರ್ಷ ನಾವು ಒಂದು 700 KGಮಾಡಿ ಸೇಲ್ ಮಾಡಿದ್ದೇವೆ. ಅದಲ್ಲದೆ ಸಿಪ್ಪೆಯನ್ನು ಸಹಿತ ನಾವು ಅದನ್ನು ಬೇಯಿಸಿ ಅದರಿಂದ ರಸ ತೆಗೆದು ಅದಕ್ಕೆ ಸಕ್ಕರೆ, ಯಾಲಕ್ಕಿ, ಕಾಳುಮೆಣಸು ಹಾಕಿ ಸ್ಕ್ವಾಶ್ ಟೈಪ್ ರೆಡಿ ಮಾಡಿ ಮಾರಾಟ ಮಾಡ್ತೇವೆ. ಈಗ 1 KGಯಿಂದ ಎಷ್ಟು ನಾವು ಈ ರೀತಿ ಜ್ಯೂಸ್ ತೆಗಿಬಹುದು? ಉದಾಹರಣೆಗೆ ನಾನು ಒಂದು 50 KG ಜ್ಯೂಸ್ ಸ್ಕ್ವಾಶ್ ಅನ್ನು ರೆಡಿ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ 15 KG ಕೋಕಮ್ ಸಿಪ್ಪೆ, 36 KG ಸಕ್ಕರೆ, 250 ಗ್ರಾಂ ಕಾಳುಮೆಣಸು, 250 ಗ್ರಾಂ ಯಾಲಕ್ಕಿ ಇಷ್ಟನ್ನ ಬಳಸ್ತೇವೆ. ಅದರಿಂದ ನಮಗೆ 50 ಬಾಟ್ಲೆ ಕೋಕಂ ಜ್ಯೂಸ್ ಉತ್ಪಾದನೆ ಆಗ್ತದೆ. ಈ ಯಾಲಕ್ಕಿ, ಕಾಳುಮೆಣಸು, ಕೋಕಂ ಮತ್ತು ಇದಿಷ್ಟು ನಮ್ಮ ಇಲ್ಲಿಯ ಬೆಳೆಗಳಿಗೆ ಒಂದು ಮೌಲ್ಯವರ್ಧನೆ ಆಗಿರುತ್ತದೆ. ಹಾಗಾಗಿ ವರ್ಷಕ್ಕೆ ನೀವು ಎಷ್ಟು ಇಷ್ಟೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ? ಈಗ ಸದ್ಯ ನಾನು ಕಂಡುಕೊಂಡಿರೋ ಮಾರುಕಟ್ಟೆಯಲ್ಲಿ 15-20,000 ಕೆಜಿ ಕೋಕಂ ಜ್ಯೂಸ್ ಡಿಮಾಂಡ್ ಇದೆ. ಅಷ್ಟನ್ನು ಪೂರೈಸ್ತಾ ಇದ್ದೇವೆ. ಅದಕ್ಕೂ ಹೆಚ್ಚಿನ ಕಚ್ಚಾ ವಸ್ತುಗಳು ಇಲ್ಲೂ ಲಭ್ಯವಿದೆ, ಆದರೆ ನಮ್ಮ ಹತ್ರ ಅಷ್ಟು ದೊಡ್ಡ ಮಾರುಕಟ್ಟೆಯನ್ನು ಹಿಡಿಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ ಸದ್ಯ. ಈ ಸೌಲಭ್ಯವನ್ನು ಮನೆಯಲ್ಲೇ ಮಾಡಿಕೊಂಡಿದ್ದೀರಿ? ಹೌದು, ಗೃಹ ಕೈಗಾರಿಕೆ ನಮ್ಮ ಮನೆಯಲ್ಲಿ, ನಾನು ನಮ್ಮ ಮನೆಯ ಎಲ್ಲ ಸದಸ್ಯರು ಸಹಿತ ಇದರಲ್ಲೇ ಇನ್ವಾಲ್ವ್ ಆಗಿದ್ದೇವೆ. ಇದು ನಮಗೆ ತುಂಬ ಲಾಭದಾಯಕನೂ ತಂದುಕೊಟ್ಟಿದೆ. ಇದನ್ನು ಮಾಡಿದ ಮೇಲೆ ನಾವು ಆರ್ಥಿಕವಾಗೂ ಸಬಲರಾಗಿದ್ದೇವೆ ಅಂದ್ರೆ ತಪ್ಪಲ್ಲ. ಈ ಕೋಕಮಲ್ದ ಮತ್ತೆ ಇನ್ನೇನು ಮಾಡ್ತಾ ಇದ್ರಿ? ನಾವು ಸ್ಟಾರ್ಟ್ ಮಾಡಿರೋದು 2008 ಕೋಕಂನಿಂದ ಸ್ಟಾರ್ಟ್ ಮಾಡಿರೋದು. ಇವತ್ತು 10 ವೆರೈಟಿ ಮೌಲ್ಯವರ್ಧನೆ ಪದಾರ್ಥಗಳನ್ನು ರೆಡಿ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನೊಂದು ಲಿಂಬು ಮತ್ತು ಶುಂಠಿ ಅಂತೇಳಿ, ನಮ್ಮಲ್ಲಿ ಜವಾರಿ ಶುಂಠಿ ಅಂತ ಉತ್ತರ ಕನ್ನಡದಲ್ಲಿ ಬೆಳಿತೇವೆ. ಅದು ಸ್ಪೆಷಲ್ ಆಗಿದೆ, ಯಾವುದೇ ರಾಸಾಯನಿಕ ಹಾಕದೆ ಬೆಳೆದಿರುವಂತಹ ಶುಂಠಿ. ಅದು ಹೈಬ್ರಿಡ್ ಕಂಪೇರ್ ಮಾಡಿದ್ರೆ 10% ಸ್ಟ್ರಾಂಗ್ ಇರ್ತದೆ. ಇದು 10% 10 ಪಟ್ಟು 10 ಪಟ್ಟು ಸ್ಟ್ರಾಂಗ್. ಅದನ್ನ ರೈತರಿಂದ ಖರೀದಿ ಮಾಡಿ ಅದನ್ನು ಕ್ಲೀನ್ ಆಗಿ ತೊಳೆದು ಅದರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಅದರ ಕಟ್ ಮಾಡಿ ಅದರ ರಸ ತೆಗೆದು ಲಿಂಬು ಒಟ್ಟು ಸಕ್ಕರೆ ಒಟ್ಟಿಗೆ ಕುದಿಸಿ ಲೆಮನ್ ಅಂಡ್ ಜಿಂಜರ್ ಸ್ಕ್ವಾಶ್ ಅಂತ ಮಾಡ್ತಾ ಇದ್ದೇವೆ. ಅದು ಬಿಟ್ಟರೆ ಆಮ್ಲಾ ಸ್ಕ್ವಾಶ್ ಅಂತ ಮಾಡ್ತೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದಲ್ಲಿ ತನ್ನಿಂತಾನೇ ಬೆಳೆಯುವಂತಹ ನೆಲ್ಲಿಕಾಯಿ ಅಥವಾ ಆಮ್ಲಾ, ಇದು ಯಾವುದೇ ಗೊಬ್ಬರ ಹಾಕಿ ಬೆಳೆಸಿರುವಂತದಲ್ಲ, ತುಳಸಿ ಪೂಜೆ ಟೈಮಿಗೆ ಇದು ಫಲ ಬರ್ತದೆ. ಅದರಿಂದ ಆಮ್ಲಾ ಸ್ಕ್ವಾಶ್ ಅನ್ನು ಮಾಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ವಿಪುಲವಾಗಿ ಸಿಗುವಂತಹ ಬ್ರಾಹ್ಮಿ ಅಂದ್ರೆ ಒಂದೆಲಗ ಅಂತ ಹೇಳ್ತೇವೆ, ಇದು ಹೊಳೆಯ ಹಿನ್ನೀರಿನಲ್ಲಿ ಸಾಕಷ್ಟು ಬೆಳೆ ಬರ್ತದೆ. ಇದನ್ನು ಸಹಿತ ಬ್ರಾಹ್ಮಿ ಸ್ಕ್ವಾಶ್ ಅಂತ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ ಔಷಧ ಗುಣಗಳು ಏನೇನು? ಈಗ ನೋಡಿ, ಕೋಕಂ ಯೂಸ್ ಮಾಡೋದ್ರಿಂದ ಪಿತ್ತ ಕಡಿಮೆ ಮಾಡ್ತದೆ, ಮತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತದೆ, ದೇಹಕ್ಕೆ ತಂಪು. ಯಾವುದೋ ಒಂದು ಆರ್ಟಿಫಿಷಿಯಲ್ ತಗೊಳ್ಳೋದಕ್ಕಿಂತ ಇದು ಆರೋಗ್ಯವರ್ಧಕನೂ ಹೌದು. ನಮ್ಮ ಬೆಳೆಗಳಿಗೆ ಅಥವಾ ನಮ್ಮ ರೈತರಿಗೆ ಒಂದು ಪ್ರೋತ್ಸಾಹಕವಾಗಿ ಅಥವಾ ಮೌಲ್ಯವರ್ಧನೆ ಮಾಡೋದ್ರಿಂದ ಇಲ್ಲಿ ರೈತರಿಗೆ ತುಂಬಾ ಅನುಕೂಲನೂ ಹೌದು. ಲೆಮನ್ ಅಂಡ್ ಜಿಂಜರ್, ಲಿಂಬು ಮತ್ತೆ ಶುಂಠಿ ಯೂಸ್ ಮಾಡೋದ್ರಿಂದ ಅಜೀರ್ಣ ಅಥವಾ ಇಂಡೈಜೆಷನ್ಗೆ ತುಂಬಾ ಅನುಕೂಲ. ಆಮ್ಲಾ ಯೂಸ್ ಮಾಡೋದ್ರಿಂದ ಅದು ಬ್ಲಡ್ ಪ್ಯೂರಿಫೈಯರ್, ರಕ್ತವನ್ನು ಶುದ್ಧ ಮಾಡ್ತದೆ. ಬ್ರಾಹ್ಮಿ ಯೂಸ್ ಮಾಡೋದ್ರಿಂದ ಮೆಮರಿ ಪವರ್ ಜಾಸ್ತಿ ಮಾಡ್ತದೆ, ಮತ್ತೆ ದೇಹಕ್ಕೆ ತಂಪು. ಇದು ಎಲ್ಲವೂ ನಮ್ಮ ಹೊಟ್ಟೆಯಲ್ಲಿ ತಗೊಳ್ತೀವಿ ಎಲ್ಲ? ಅಲ್ಲ, ಹೌದು ಎಲ್ಲ ಕಾನ್ಸಂಟ್ರೇಟೆಡ್ ಸ್ಕ್ವಾಶ್. ಅದಕ್ಕೆ 10 ಪ್ರಮಾಣ ನೀರು ಹಾಕಿ ತಗೊಳ್ಬಹುದು. ನಾವು ಮಾಡಿರುವಂತಹ ಸ್ಕ್ವಾಶ್ 9 ತಿಂಗಳ ನಾವು ಗ್ಯಾರಂಟಿ ಕೊಡ್ತೇವೆ. ಅದಕ್ಕೆ ಏನು ಕೆಡೋದಿಲ್ಲ, ಯಾವುದೇ ರಾಸಾಯನಿಕ ಹಾಕುವ ಅವಶ್ಯಕತೆ ಏನಿಲ್ಲ. ಸಕ್ಕರೆನೆ ಪ್ರಿಸರ್ವೇಟಿವ್, ಸಕ್ಕರೆ ಪಾಕ ಬಂದಿದೆ ಅಂದ್ರೆ ಯಾವುದೇ ಕಾರಣದಿಂದ ಆ ಪ್ರಾಡಕ್ಟ್ ಹಾಳಾಗುವುದಿಲ್ಲ. ಗೃಹ ಕೈಗಾರಿಕೆಗಳಿಗೆ ನಾವು ನಮ್ದೇ ಉತ್ಪಾದನೆ ಮಾಡಿ ನಮ್ದೇ ಲೇಬಲ್ ಹಾಕಿ ಮಾರಾಟ ಮಾಡುವಾಗ ಮಾರಾಟದ ತಂತ್ರಗಳನ್ನು ಬಳಸಬೇಕು ಮತ್ತು ಮಾರಾಟದ ಕಾಯ್ದೆಗಳನ್ನು ಕೂಡ ನಾವು ಬಳಸಬಹುದು. ಹೌದು, ಈಗ ನಾವು ಈ ತರ ಗೃಹ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ್ರೂ ಸಹಿತ ಕೆಲವೊಂದು ಅದು ಆಹಾರ ಪದಾರ್ಥಗಳಾಗಿರೋದ್ರಿಂದ ಕೆಲವು ಲೈಸೆನ್ಸ್ಗಳು ಮತ್ತು ಕೆಲವು ನಿಯಮಗಳನ್ನು ನಾವು ಅನುಸರಿಸಲೇಬೇಕು. ಇದು ಆಹಾರ ಪದಾರ್ಥ ಆಗೋದ್ರಿಂದ ಒಂದು FSSAI ಲೈಸೆನ್ಸ್ ಅವಶ್ಯಕತೆ ಇದೆ, ಅದ್ರ ತಗೊಳ್ಳೇಬೇಕು. ಇನ್ನೊಂದು, ನಾವು ಬೇರೆ ಊರುಗಳಿಗೆ ಮಾರಾಟ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ GST ನಂಬರ್ ತಗೊಳ್ಬೇಕು, ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದು ನಂಬರ್ ತಗೋಬೇಕು. ತೂಕ ಮತ್ತು ಅಳತೆಯಿಂದ ನಾವು ಇಂತಿಷ್ಟೇ ಪ್ಯಾಕ್ ಮಾಡ್ತದೆ ಅಂತ ಹೇಳೋದಕ್ಕೆ ಒಂದು ಅದರದ್ದನ್ನು ಒಂದು ಪ್ರಮಾಣ ಪತ್ರ ಬೇಕಾಗ್ತದೆ. ನಾವು ಯಾವುದೇ ಒಂದು ಮಿಷನರಿ ಯೂಸ್ ಮಾಡ್ತಾ ಇದ್ರೆ ಇಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದನೂ ಒಂದು ಪರ್ಮಿಷನ್ ತಗೊಳ್ಬೇಕು. ಇದು ತುಂಬಾ ಸುಲಭವಾಗಿದೆ, ಏನು ಅಷ್ಟು ಕಷ್ಟ ಅಲ್ಲ. ಯಾವುದೇ ಒಂದು ರೈತರು ಅಥವಾ ಈ ರೈತ ಉತ್ಪನ್ನಗಳನ್ನು ಮಾಡುವವರು ಇದನ್ನು ಈಸಿಯಾಗಿ ತಗೊಳ್ಬಹುದು. ಲೇಬಲ್ ಹಾಕಿರ್ತಾರಲ್ಲ, ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಇದನ್ನ? ಹೌದು, ಪ್ರತಿ ಲೇಬಲ್ ಮೇಲೆ ನಮ್ಮ FSSAI ನಂಬರ್ ಆಗಿರ್ಬಹುದು, GST ನಂಬರ್ ಏನು ಅವಶ್ಯಕತೆ ಇಲ್ಲ. ನಮ್ಮ ಬ್ರ್ಯಾಂಡ್ ನೇಮ್, ನಮ್ಮ ಅಡ್ರೆಸ್, ಒಂದು CC ನಂಬರ್ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ನಂಬರ್ ಅಂತೇಳಿ ಹಾಕಿರ್ತೇವೆ ನಾವು ಅದರಲ್ಲಿ. ಇದನ್ನು ಎಲ್ಲೆಲ್ಲಿಗೆ ಬೇಡಿಕೆ ಇದ್ದಲ್ಲೇ ಕಳಿಸ್ತೀರಿ? ಸಹಜವಾಗಿ ಎಲ್ಲೆಲ್ಲಿ ಬೇಡಿಕೆ ಇದೆ? ನಾವು ಇಷ್ಟು ವರ್ಷ, ಕಳೆದ 4-5 ವರ್ಷ ಹಿಂದೆ ನಾವು ಡೈರೆಕ್ಟ್ ಆಗಿ ನಾವೇ ಮಾರಾಟ ಮಾಡ್ತಾ ಇದ್ವಿ ಅಥವಾ ಸಂಘ ಸಂಸ್ಥೆಗಳ ಮುಖಾಂತರನೂ ಮಾರಾಟ ಮಾಡ್ತಾ ಇದ್ವಿ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಒಂದು ಸಾವಯವ ಪ್ರಾಂತೀಯ ಒಕ್ಕೂಟ ಅಂತ ಮಾಡಿದ್ದೇವೆ, ಅದ್ರ ಥ್ರೂ ಹೆಚ್ಚು ಮಾರುಕಟ್ಟೆ ಆಗ್ತಾ ಇದೆ. ಉತ್ತರ ಕನ್ನಡದ ಎಲ್ಲಾ ಗ್ರಹ ಉದ್ಯಮಗಳನ್ನು ಸೇರಿಸಿ ಒಂದು ಪ್ರಾಂತೀಯ ಒಕ್ಕೂಟ ಅಂತ ಮಾಡಿದ್ದಾರೆ. ಅವರು ಇದನ್ನ ಮಾರುಕಟ್ಟೆಯನ್ನು ಪೂರ್ತಿ ಕರ್ನಾಟಕದ ಎಲ್ಲಾ ಭಾಗಗಳಿಗೂ ವಿಸ್ತಾರ ಮಾಡಿದ್ದಾರೆ. ಇವತ್ತು ಅದಕ್ಕೆ ಬೇಕಾದಂತ ಮಷಿನರಿ, ಡ್ರಮ್ಮು ಮತ್ತು ಕಾಯಿಸ್ಲಿಕ್ಕೆ ಮತ್ತು ಪುಡಿ ಮಾಡಲಿಕ್ಕೆ, ಕ್ವೀಸ್ ಮಾಡಲಿಕ್ಕೆ, ಈ ಎಲ್ಲವನ್ನು ಕೂಡ ತಂದಿದ್ದೀರಿ. ಇಲ್ಲಿ ಏನಾದರೂ ಇದಕ್ಕೆ ಸೌಲಭ್ಯ ಸಿಕ್ತೋ ಹೇಗೆ ಅಂತ? ಸಿಕ್ಕಿದೆ. ಈ ಪ್ರಾಂತೀಯ ಒಕ್ಕೂಟ ಆಗೋಕ್ಕಿಂತ ಮುಂಚೆ ನಾವು ಬರೀ ಮ್ಯಾನ್ಯುವಲಿ ಮಾಡ್ತಾ ಇದ್ವಿ, ಕ್ವಾಲಿಟಿ ಸಾಧಾರಣ ಬರ್ತಾ ಇತ್ತು. ಈಗ ನಾವು ಪ್ರಾಂತೀಯ ಒಕ್ಕೂಟ ಆದಮೇಲೆ ನಮಗೆ ಅವರು ಈ ಸ್ಕ್ವೀಜ್ ಮಾಡುವ ಮಿಷನ್ಗಳು, ಪಲ್ವರೈಸರ್, ಮಿಕ್ಸಿ, ವೇಯಿಂಗ್ ಮಿಷನ್, ಈ ತರದ್ದು ಸಹಾಯಧನವನ್ನು ನೀಡಿದ್ದಾರೆ, 100% ಸಹಾಯಧನವನ್ನು ನೀಡಿದ್ದಾರೆ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಕ್ವಾಲಿಟಿಯನ್ನು ತಗೋಬರ್ಲಿಕ್ಕೆ ಉತ್ಪಾದನೆಯಲ್ಲಿ ತುಂಬಾ ಅನುಕೂಲ ಆಗಿದೆ. ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಇದು ಕೃಷಿ ಇಲಾಖೆಯ ಅಂಡರ್ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಇದರಿಂದ ಈಗ ಪ್ರತಿ ವರ್ಷ ನಮ್ಮ ಇಂಥ ಒಂದು ಗೃಹ ಕೈಗಾರಿಕೆ ಗುಣಮಟ್ಟ ಹೆಚ್ಚಾಗ್ತಾ ಇದೆ ಅಥವಾ ಬೇಡಿಕೆ ಹೆಚ್ಚಾಗ್ತಾ ಇದೆ, ಬೇಡಿಕೆ ತಕ್ಕ ಹಾಗೆ ನಮ್ಮ ಉತ್ಪನ್ನ ಕೂಡ ಹೆಚ್ಚಾಗ್ತಾ ಇದೆ, ಹೆಂಗ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ನಾವು ಸ್ಟಾರ್ಟ್ ಮಾಡಿದ್ರಿಂದ ಈ ವರ್ಷದ ತನಕ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾನೆ ಇದೆ. ನಮಗೆ ಬೇರೆ ಬೇರೆ ಊರುಗಳಿಂದನೂ ಸಹ ನಿಮ್ದೇ ಅವಶ್ಯಕತೆ ಇದೆ, ನಿಮ್ ಪ್ರಾಡಕ್ಟೇ ನಮಗೆ ಬೇಕು ಅಂತ ಹೇಳಿ ಫೋನ್ ಮಾಡ ಮುಖಾಂತರನು ತಿಳಿಸ್ತಾರೆ, ಅಥವಾ ಕೊರಿಯರ್ ಈ ತರ ವ್ಯವಸ್ಥೆಗಳಿಂದ ನಾವು ಅವರಿಗೆ ಪದಾರ್ಥಗಳನ್ನು ತಲುಪಿಸ್ತಾ ಇದ್ದೇವೆ. ನೀವು ಫೋನ್ ಮಾಡಿ ಮತ್ತೆ ಇಮೇಲ್ ಹಂಗೇನ್ರೆ ಬಳಸ್ತಾ ಇದ್ರು? ಇಲ್ಲ, ಇಲ್ಲಿ ನಮ್ಮಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಇಲ್ಲಿ ಇಮೇಲ್ ಆತರ ವರ್ಕ್ ಆಗ್ತಾ ಇಲ್ಲ. ಫೋನ್ ವರ್ಕ್ ಆಗ್ತದೆ, ಫೋನ್ ಇಂದ ನಮಗೆ ತಿಳಿಸ್ತಾರೆ, ನಾವು ವಿಆರ್ ಎಲ್ಲ ಅಥವಾ ಬಸ್ ಅಲ್ಲಿ ಹಾಕಿ ಕಳ್ಸಿಕೊಡ್ತಾ ಇದ್ದೇವೆ ಅವ್ರಿಗೆ. ನಿಮ್ಮ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಏನ್ ಕಾರಣ, ಹೇಗೆ ಅದು ನಿಮ್ಮದೇ ಗುಣಮಟ್ಟ ಇದೆ ಅಂತೇಳಿ ಹೆಂಗ್ ಹೇಳ್ತೀರಿ? ಈಗ ಒಂದು ಯಾವುದೇ ಒಂದು ಪದಾರ್ಥಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕಚ್ಚಾ ವಸ್ತುಗಳನ್ನು ಬಳಸ್ತಾ ಇದ್ದೇವೋ ಇವತ್ತಿಗೂ ಸಹಿತ ಅದರಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲ, ಅಷ್ಟೇ ಕಚ್ಚಾ ವಸ್ತುಗಳನ್ನೇ ಬಳಸಿ ಆ ಗುಣಮಟ್ಟವನ್ನು ಕಾದುಕೊಳ್ತಾ ಇದ್ದೇವೆ. ಇವತ್ತು ಒಂದು ವೇಳೆ ನಮಗೆ ಕಚ್ಚಾ ವಸ್ತು ಸಿಗಲಿಲ್ಲ ಅಂದ್ರೆ ಇವತ್ತು ಗ್ರಾಹಕರಿಗೆ ಈ ಪದಾರ್ಥ ನಮ್ಮಲ್ಲಿ ರೆಡಿ ಇಲ್ಲ ಅಂತ ಹೇಳ್ತೇವೆ ಹೊರತು ಯಾವುದೋ ಒಂದು ಆರ್ಟಿಫಿಷಿಯಲ್ ಆಗುವ ಅಥವಾ ಕಲಬೆರಕೆ ಮಾಡಿ ನಾವು ಪೂರೈಸಲಿಕ್ಕೆ ನಾವು ತಯಾರಿಲ್ಲ, ರೆಡಿ ಇಲ್ಲ. ಇದ್ರ ಕಾದ್ಕೊಂಡು ಬಂದಿದ್ದೇವೆ, ಅದೇ ನಮಗೆ ಇನ್ನು ಹೆಚ್ಚಿನ ಬೇಡಿಕೆ ಬರಲಿಕ್ಕೆ ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ. ಉತ್ಪಾದನೆ ವೆಚ್ಚ ಪ್ರತಿ ವರ್ಷ ಹೆಚ್ಚಾಕೋಂತ ಹೋಗುತ್ತೆ, ಹಾಗಾಗಿ ಉತ್ಪಾದನೆ ಬೆಲೆ ಕೂಡ ಸ್ವಲ್ಪ ಹೆಚ್ಚಾಗುತ್ತೆ. ಹೌದು ಹೌದು, ನಾವು ಪ್ರಾರಂಭ ಮಾಡಬೇಕಿದ್ರೆ ನಾವು ಕೋಕಂ ಜ್ಯೂಸ್ ಇದನ್ನ 60 ರೂಪಾಯಿಗೆ ನಾವು ಅಂಗಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ವಿ, ಇವತ್ತು 2008 ಇವತ್ತು 80 ರೂಪಾಯಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ತಗೊಳ್ಳಿರೋ ಬಾಟ್ಲ್ ಕಾಸ್ಟ್ ಇರಬಹುದು, ಲೇಬಲ್ ಇರಬಹುದು, ಪ್ರತಿಯೊಂದು ನಾವು ಕಚ್ಚಾ ವಸ್ತುಗಳದ್ದಿರಬಹುದು 10-20% ಜಾಸ್ತಿ ಆಗಿದೆ ಪ್ರತಿಯೊಂದು. ಆ ಪ್ರಕಾರ ನಾವು ಅದನ್ನು ಸಹಿತ ಬೆಲೆಯನ್ನು ಜಾಸ್ತಿ ಮಾಡಿದ್ದೇವೆ. ಮತ್ತೆ ಈ ನಾವು ಕೊಡುವಂತ ಶಾಪ್ಗಳು ಡೈರೆಕ್ಟ್ ಆಗಿರೋದಿಲ್ಲ, ಅಲ್ಲಿ ಮೀಡಿಯೇಟರ್ ಇರ್ತಾರೆ, ಅದಕ್ಕೆ ಪರ್ಸೆಂಟೇಜ್ ಅಂತ ಇರ್ತದೆ, ಅದಕ್ಕಾಗಿ ಅವ್ರಿಗೆ ಮಾರ್ಜಿನ್ ಇಟ್ಟು ಮಾರಾಟ ಮಾಡ್ತಾ ಇದ್ದೇವೆ ಅದನ್ನ. ಅಂದ್ರೆ ಇದರ ಔಷಧಿ ಗುಣಗಳು ಗೊತ್ತಿದ್ದಂತವರು ನಿಮಗೆ ಹೆಚ್ಚು ಬೇಡಿಕೆಯನ್ನ ಸಲ್ಲಿಸ್ತಾರಲ್ಲ? ಹೌದು ಹೌದು, 100%. ಇದು ಔಷಧಿ ಗುಣಧರ್ಮ ಗೊತ್ತಿದ್ದವರು ಒಂದು, ಇನ್ನೊಂದು ಕುಡಿಲಿಕ್ಕೆ ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಪಾನೀಯಗಳಿಗಿಂತನೂ ಯಾವುದೇ ರುಚಿಯಲ್ಲಿ ಕಮ್ಮಿ ಇರೋದಿಲ್ಲ. ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಮದುವೆ ಮುಂಜಿ ಇಂಥ ಸಮಾರಂಭಗಳಲ್ಲೂ ಸಹಿತ ಕೋಕಂ ಅಥವಾ ಲೆಮನ್ ಜಿಂಜರ್ ನಮಗೆ 25-50 ಲೀಟರ್ ಕ್ಯಾನ್ ಈ ತರ ಆರ್ಡರ್ ಮಾಡ್ತಾರೆ. ಅಂದ್ರೆ ಕುಡಿಲಿಕ್ಕೂ ತುಂಬಾ ರುಚಿಯಾಗಿರ್ತದೆ ಹೇಳುವ ಕಾರಣಕ್ಕೆ. ಹಂಗಾಗಿ ನಿಮಗೆ ಸ್ಥಳೀಯ ಮಾರುಕಟ್ಟೆನೇ ದೊಡ್ಡದಿದೆ? ಹೌದು, ನಮ್ದು ಸ್ಥಳೀಯ ಮಾರುಕಟ್ಟೆನೂ ಇದೆ. ಪ್ರಾಂತೀಯ ಒಕ್ಕೂಟದಿಂದ ಅವರು ಬೇರೆ ಬೇರೆ ಮೇಳಗಳಿಗೆ ಭಾಗವಹಿಸ್ತಾರೆ, ಕೃಷಿ ಮೇಳಗಳಿರಬಹುದು ಅಥವಾ ಬೇರೆ ಉತ್ಸವಗಳಿರಬಹುದು, ಇಂಥ ಮೇಳಗಳಿಗೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಸಹಿತ ಬೇರೆ ಬೇರೆ. ಈಗ ಇನ್ನೊಂದೇನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14 ಪ್ರಾಂತೀಯ ಒಕ್ಕೂಟಗಳಿದ್ದಾವೆ, ಅವ್ರು ಈ ಪ್ರಾಂತೀಯ ಒಕ್ಕೂಟದಿಂದ ಅವರಿಗೆ ಕಳಿಸಿ ಆತರ ನಮಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಬರ್ತಾ ಇದೆ. ಇಂಥ ಒಂದು ಗೃಹ ಕೈಗಾರಿಕೆ ಮಾಡಬೇಕು ಅಂತ ಅಂದಾಗ ಹೇಗೆ ನಾವು ಸುಮ್ಮನೆ ಮಾಡಿಬಿಡೋದು ಅಥವಾ ಇಂಥವ್ರ ಪರ್ಮಿಷನ್ ತಗೊಳ್ಳೋದು ಹಂಗೇನು ಮಾಡಬೇಕು ಹೇಗೆ? ಇಲ್ಲ, ಈ ಪರ್ಮಿಷನ್ ತಗೊಂಡು ಮಾಡಿದ್ರೆ ನಮ್ಗೆ ಎಲ್ಲಾ ದೃಷ್ಟಿಯಿಂದನೂ ಅನುಕೂಲ. ನಾವು ಸುಮ್ಗೆ ಮಾಡಿದ್ರೆ ಬೇರೆ ಊರಿಗೆ ಕಳಿಸೋದು ಕಷ್ಟ, ಮತ್ತೆ ತಿನ್ನುವ ಪದಾರ್ಥ ಆಗಿರೋದ್ರಿಂದ ಲೈಸೆನ್ಸ್ ಅಥವಾ ಈ ತರ ಇದು ತಗೊಂಡಿದ್ರೆ ತುಂಬಾ ಅನುಕೂಲ. ಅವ್ರು ಪರೀಕ್ಷೆ ಮಾಡ್ತಾರೆ ಗುಣಮಟ್ಟ ಅದೆಲ್ಲಾನು? ಹೌದು ಹೌದು, ಪ್ರತಿ ವರ್ಷ ಒಂದ್ಸಲ ನಮ್ಮ ಸ್ಯಾಂಪಲ್ ತಗೊಂಡು ಅದ್ರ ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ. ಅದಲ್ಲದೆ ನಾವು ಸಹಿತ ಅದನ್ನ ನಾವು ಬೇರೆ ಪ್ರೈವೇಟ್ ಲ್ಯಾಬ್ಗಳಿಗೆ ಕಳಿಸಿ ಒಂದು ರಿಪೋರ್ಟ್ ನಾವು ಇಟ್ಕೋತೇವೆ, ನಮ್ಮ ಪದಾರ್ಥಗಳು ಎಡಿಬಲ್ ಹೌದಾ ಅಲ್ಲ ಅಂತೇಳಿ ನಾವು ಕನ್ಫರ್ಮೇಶನ್ ನಾವು ಸಹಿತ ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿಸ್ತೇವೆ. ಇಂಥ ಒಂದು ಉತ್ಪನ್ನಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಹೇಳಂತೀವಿ, ಅದು ಇರುತ್ತಾ? ಇರುತ್ತದೆ, ಪ್ರತಿ ಲೇಬಲ್ ಮೇಲೂ ಸಹಿತ ನಮ್ಮ ಪ್ರಕಾರ 12 ಅದನ್ನು ಉಪಯೋಗಿಸಬಹುದು, ಆದ್ರೂ 9 ತನಕ ಅದು ವ್ಯಾಲಿಡಿಟಿ ಅಂತೇಳಿ ನಾವು ಅದರಲ್ಲಿ ಕಾಣಿಸ್ತೇವೆ, 9 ಅದು ಉಪಯೋಗಕ್ಕೆ ಯೋಗ್ಯ ಅಂತೇಳಿ. ಮನೆಯಲ್ಲಿ ಎಲ್ಲರ ಸಹಕಾರ ಇವೆಲ್ಲವನ್ನ ಬಳಸಿಕೊಂಡು ಇಂಥ ಒಂದು ಗೃಹ ಕೈಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ ಜೀವನ? ತುಂಬಾ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಈಗ ನಾವು ಅನುಭವದಿಂದ ಹೇಳಬೇಕಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಅಥವಾ ಯಾವುದೋ ಒಂದು ಸಿಟಿಗಳಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಏನು ದುಡಿತಾ ಇದ್ದಾನೋ ಅದನ್ನ ನಾವು ಇಲ್ಲೇ ಗೃಹ ಕೈಗಾರಿಕೆ ಮಾಡಿ ನಾವು ದುಡಿತಾ ಇದ್ದೇವೆ, 4 ಜನರಿಗೆ ಕೆಲಸನೂ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಎಷ್ಟು ನಿರಂತರವಾಗಿ ದುಡಿತಾ ಇದ್ದಾರೆ 4 ಜನ? ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಒಂದು 2-3 ಅಥವಾ 4 ಸ್ವಲ್ಪ ಕೆಲಸ ಕಡಿಮೆ ಇರ್ತದೆ. ಸೀಸನ್ ಅಲ್ಲಿ ಅಂದ್ರೆ ನಮ್ದು ಜನವರಿಯಿಂದ ಮೇ ತನಕ ಫುಲ್ ಕೆಲಸ ಇರ್ತದೆ, ಏನ್ ತೊಂದರೆ ಇಲ್ಲ. ಒಂದು 3 ಸ್ವಲ್ಪ ಕೆಲಸ ಕಡಿಮೆ ಇರ್ತದೆ. ಏನ್ ಮಾಡ್ತಾರೆ ಅವ್ರ ಕೆಲಸಗಾರರು? ಇಲ್ಲ, ಅವರು ಸಹಿತ ತೋಟ ಇದ್ದವ್ರೆ, ಅಂದ್ರೆ 2-3 ಸ್ವಲ್ಪ ಕಂಟಿನ್ಯೂಸ್ ಕೆಲಸ ಇಲ್ಲದೆ ಇರೋದ್ರಿಂದ ಬೇಜಾರಿಲ್ಲ, ಅವ್ರು ಬರ್ತಾರೆ. ಮತ್ತೆ ನಿಮ್ಮಲ್ಲಿ ಏನ್ ಕೆಲಸ ಮಾಡ್ತಾರೆ? ಅಥವಾ ಈಗ ನಾವೊಂದು ಬಾಟ್ಲ್ ಕ್ಲೀನ್ ಮಾಡೋದಿರ್ಬೋದು, ಅಥವಾ ನಾವು ಈಗ ಕೋಕಂ ಸಿಪ್ಪೆಯನ್ನು ಒಣಸೋದಿರ್ಬೋದು, ನೇರಳೆ ಬೀಜವನ್ನು ತರೋದಿರ್ಬೋದು, ಆ ಥರ ಬೇರೆ ರಾ ಮಟೀರಿಯಲ್ ತರುವಂಥ ಕೆಲಸಗಳನ್ನು ಫ್ರೀ ಇದ್ದಾಗ ಮಾಡ್ಕೋತೇವೆ. ಅದಲ್ಲದೆ ನಮ್ಮ ಚಿಕ್ಕ ತೋಟ ಇರೋದ್ರಿಂದ ತೋಟದ ಕೆಲಸದಲ್ಲೂ ನಾವು ಇನ್ವಾಲ್ವ್ ಆಗ್ತೇವೆ ಫ್ರೀ ಟೈಮಲ್ಲಿ. ಹಾಗಾಗಿ ಇಂಥ ಉತ್ಪನ್ನಗಳು ಪ್ರತಿ ವರ್ಷ ಗೊತ್ತಾಕೋಂತ ಹೋಗುತ್ತೆ, ಅದನ್ನು ಮಾಡಬಹುದು, ಇದನ್ನು ಮಾಡಬಹುದು. ಇತ್ತೀಚೆಗೆ ನೀವು ವಿಳ್ಯದೆಲೆ ರಸವನ್ನು ಕೂಡ ತಯಾರು ಮಾಡ್ತಾ ಇದ್ರಿ, ಇದು ಹೇಗೆ ಮತ್ತು ಅದರ ಕಾರಣ ಏನು, ಅದರ ಉಪಯುಕ್ತತೆ ಏನು? ನಮ್ಮ ತಾಲೂಕು ಹೊನ್ನಾವರ ತಾಲೂಕದಲ್ಲಿ ವಿಪುಲವಾಗಿ ವಿಳ್ಯದೆಲೆ ಬೆಳಿತೇವೆ. ಅದು ಸ್ಕ್ವಾಶ್ ಒಬ್ರು ಡಿಮಾಂಡ್ ಮಾಡಿದ್ರು ನಮ್ಗೆ, ನಿಮ್ಮ ವೀಳ್ಯದೆಲೆ ಜ್ಯೂಸ್ ಬೇಕು, ಸ್ಕ್ವಾಶ್ ಬೇಕಂತೇಳಿ. ಅದನ್ನು ಸಹಿತ ನಾವು ರೆಡಿ ಮಾಡಿದ್ದೇವೆ. ಅದು 9 ತಿಂಗಳ ತನಕ ನಾವು ಅದನ್ನು ಸ್ಟೋರ್ ಆಗಿ ಇಟ್ಟು ಅದು ಕೆಡ್ತದ ಇಲ್ಲ ಅಂತ ನೋಡಿಕೊಂಡು ಮಾರುಕಟ್ಟೆಗೆ ಬಿಡೋಣ ಅಂತೇಳಿ ನೆಕ್ಸ್ಟ್ ಜನವರಿಯಿಂದ ಅದನ್ನು ಬಿಡ್ತಾ ಇದ್ದೇವೆ. ಅದು ಸಹಿತ ವೀಳ್ಯದೆಲೆ ನಮ್ಮ ತೋಟದಲ್ಲಿ ಬೆಳೆಯುವಂಥದ್ದು, ಅದಕ್ಕೆ ಒಂದು ಸ್ಕ್ವಾಶ್ ರೂಪದಲ್ಲಿ ಅದನ್ನು ಮಾರುಕಟ್ಟೆಗೆ ಬಿಡಬೇಕು ಅಂತೇಳಿ ನಮ್ಮ ಆಶಯ ಇದೆ, ಅದ್ರ ಪ್ರಾರಂಭ ಮಾಡ್ತೇವೆ. ಮತ್ತೆ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು ತಮ್ಮದೇ ಆದಂತಹ ಸಂಶೋಧನೆ ಮಾಡ್ತಾ ಇದಾವೆ, ಅದರ ಒಂದು ಸಂಶೋಧನಾ ಫಲವನ್ನ ನೀವು ಪಡ್ಕೊಂಡಿದ್ರು ಹೇಗೆ ಅಂತ? ಪಡ್ಕೊಂಡಿದ್ದೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತಿದೆ. ಅದು ಅವರು ನಮಗೆ ನಿರಂತರ ಸಂಪರ್ಕದಲ್ಲಿಂದು ಯಾವ ಯಾವ ಸಂದರ್ಭಕ್ಕೆ ಯಾವ ಮಾಹಿತಿ ಬೇಕೋ ಅದನ್ನ ತುಂಬಾ ಸಹಕಾರ ಅವರು ನಮಗೆ ನೀಡಿದ್ದಾರೆ. ನಿರಂತರ ಸಂಪರ್ಕದಲ್ಲಿರ್ತಾರೆ, ಯಾವುದೇ ಒಂದು ಸಮಸ್ಯೆ ಬಂದರೂ ಕೃಷಿ ವಿಜ್ಞಾನ ಕೇಂದ್ರದವರು ನಮಗೆ ಹೆಲ್ಪ್ ಮಾಡ್ತಾರೆ. ಗಣಪತಿ ಭಟ್ ಅವರ ಮುಂದಿನ ಕನಸು ಏನು? ಈ ತರ ನನ್ನ ಉದ್ದೇಶ ಏನಂದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಸಂಪದ್ಭರಿತವಾದಂತಹ ಜಿಲ್ಲೆ. ಇಲ್ಲಿ ಇರುವಂತಹ ಕಚ್ಚಾ ವಸ್ತುಗಳಿಗೆ ಮೌಲ್ಯವರ್ಧನೆ ಮಾಡಿದ್ರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಬೇಕಷ್ಟು ಅವಕಾಶಗಳಿದ್ದಾವೆ. ಇವತ್ತಿನ ಯುವಕರು ಈ ಉಪ್ಪಿನಕಾಯಿ ಮಾಡುವುದಾಗಿರ್ಬೋದು, ಅಥವಾ ಹಪ್ಪಳ ಹಲಸಿನ ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ಮಾಡುವುದಾಗಿರ್ಬೋದು, ಈ ತರ ಮಾಡಿ ಇನ್ನೂ ಹೆಚ್ಚಿನ ಲಾಭವನ್ನ ಬೇರೆ ಊರುಗಳಿಗೆ ಹೋಗಿ ಗಳಿಸೋದಕ್ಕಿಂತ ಹೆಚ್ಚಿಗೆ ಇಲ್ಲೇ ಗಳಿಸಬಹುದು. ಅದಕ್ಕೆ ಬೇಕಾದಂತಹ ತರಬೇತಿ ಉಪ್ಪಿನಕಾಯಿ ಬಗ್ಗೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಕ್ವಾಶ್ ತರ ತರಬೇತಿಗಳನ್ನು ಬೇಕಾದ್ರೆ ನಾವು ಬೇಕಾದ್ರೂ ಕೊಡ್ತೇವೆ, ಬೇಕಾದ್ರೆ ಇನ್ನೊಬ್ರು ತಯಾರಾದ್ರೆ ನಮಗೆ ಅನುಕೂಲ, ಇದರ ಪ್ರಯೋಜನ ಪಡ್ಕೋಬಹುದು ಅಂತ ನಾವು ಅಭಿಪ್ರಾಯ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಹೌದು ಆ ರೀತಿ ಮಾಡೋದು ಆಸೆ ಇದೆಯಾ? ಹಾಗೇನಿಲ್ಲ, ಈಗ ಇದ್ದದನ್ನ ನಡ್ಸ್ಕೊಂಡು ಹೋದ್ರೆ ಸಾಕು, ಇನ್ನು ಮತ್ತೆ ದೊಡ್ಡ ಪ್ರಮಾಣ ಮಾಡಬೇಕು ಅಂತ ಆಸೆ ಏನು ನಂದೇನಿಲ್ಲ. ಒಳ್ಳೇದು. ಗಣಪತಿ ರಾಮಕೃಷ್ಣ ಭಟ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು ಒಂದು ಗೃಹ ಕೈಗಾರಿಕೆ ಮಾಡಿಕೊಂಡು ಅನೇಕ ಅರಣ್ಯದ ಉಪ ಉತ್ಪನ್ನಗಳನ್ನ, ತೋಟಗಾರಿಕೆ ಉಪ ಉತ್ಪನ್ನಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತೇಳಿ ಆಶಿಸ್ತೇನೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಪ್ರಯೋಗಶೀಲ ರೈತರು ಕುರಿತು ಹೊನ್ನಾವರ ತಳಗಿರಿಯ ಗಣಪತಿ ರಾಮಕೃಷ್ಣ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಈಗ ಕೇಳಿ ಕೃಷಿ ಮಾಹಿತಿ. ಟ್ರೈಕೋಡರ್ಮ ಎನ್ನುವಂತಹದ್ದು ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರ. ಸಾಮಾನ್ಯವಾಗಿ ವಿವಿಧ ಮಣ್ಣು ಹಾಗೂ ವೈವಿಧ್ಯಮಯ ಪರಿಸರದಲ್ಲಿ ಕಂಡುಬರುವಂತಹ ಸ್ವತಂತ್ರ ಜೀವಿ. ಟ್ರೈಕೋಡರ್ಮವು ಆಮ್ಲೀಯ ಮಣ್ಣು, ಸಾವಯವ ವಸ್ತು ಅಧಿಕವಾಗಿರುವಂತಹ ಮಣ್ಣು, ಕಾಡು ಮಣ್ಣು ಮತ್ತು ರಸಸಾರ 5-6 ಇರುವಂತಹ ಮಣ್ಣಿನಲ್ಲಿ ಅಧಿಕವಾಗಿರುತ್ತದೆ. ಟ್ರೈಕೋಡರ್ಮ ಬೆಳೆಗಳ ರೋಗ ನಿರ್ವಹಣೆ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹದ್ದು ಮತ್ತು ಕೆಲವೊಂದು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಅತಿಯಾದಂತಹ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದ ಪ್ರಕೃತಿಯಲ್ಲಿ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ. ಅಧಿಕ ಹಾಗೂ ಅವೈಜ್ಞಾನಿಕ ಕೀಟನಾಶಕಗಳ ಬಳಕೆಯಿಂದ ಮಣ್ಣು, ನೀರು, ಗಾಳಿ ಮತ್ತು ಪ್ರಕೃತಿಯಲ್ಲಿ ವಾಸಿಸುವಂತಹ ಸಕಲ ಜೀವಚರಗಳ ಮೇಲಾಗುವಂತಹ ದುಷ್ಪರಿಣಾಮಗಳು ಅಪಾರವಾಗಿದೆ. ಆಹಾರದ ಗುಣಮಟ್ಟ ಹಾಗೂ ಇಳುವರಿಯೂ ಕೂಡ ಕಡಿಮೆಯಾಗ್ತಾ ಇದೆ. ಇತ್ತೀಚೆಗೆ ಸಾವಯವ ಕೃಷಿಯ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಪಡಿತಾ ಇದ್ದು ಸಾವಯವ ಕೃಷಿಯಲ್ಲಿ ರೋಗ ನಿರ್ವಹಣೆಯಲ್ಲಿ ಟ್ರೈಕೋಡರ್ಮ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಟ್ರೈಕೋಡರ್ಮವು ಮಣ್ಣು ಮತ್ತು ಬೀಜದ ಮುಖಾಂತರ ಬರುವ ಅನೇಕ ಮಾರಕವಾದ ರೋಗಗಳಿಗೆ ಪರಿಣಾಮಕಾರಿಯಾಗಿದ್ದು ವಿವಿಧ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದ ಪ್ರಕೃತಿಯಲ್ಲಿ ಆಗುವ ಅನೇಕ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಇತ್ತೀಚೆಗೆ ಹಲವು ಸಂಶೋಧನಾ ಸಂಸ್ಥೆಗಳು ವಿವಿಧ ಟ್ರೈಕೋಡರ್ಮ ಪ್ರಭೇದಗಳ ರೋಗ ನಿಯಂತ್ರಣ ಸಾಮರ್ಥ್ಯವನ್ನು ಅಧ್ಯಯನ ಮಾಡಿದ್ದು ಇವು ಹಲವು ಶಿಲೀಂಧ್ರ ರೋಗಗಳಿಗೆ 50-70% ಹತೋಟಿ ಸಾಧಿಸಬಲ್ಲದು ಎನ್ನುವುದು ಸಾಬೀತಾಗಿದೆ. ಸುಮಾರು 30 ಅಧಿಕ ಪ್ರಭೇದಗಳು ಟ್ರೈಕೋಡರ್ಮದಲ್ಲಿವೆ. ಉದಾಹರಣೆಗೆ ಟ್ರೈಕೋಡರ್ಮ ವಿರಿಡೆ, ಟ್ರೈಕೋಡರ್ಮ ಹಾರ್ಜಿಯಾನಂ, ಟ್ರೈಕೋಡರ್ಮ ಕೊನಿಂಗೈ, ಟ್ರೈಕೋಡರ್ಮ ಹೆಮಾಟಮ್, ಟ್ರೈಕೋಡರ್ಮ ಆಟ್ರೋವಿರಿಡೆ, ಟ್ರೈಕೋಡರ್ಮ ಪಾಲಿಸ್ಪೋರಂ, ಟ್ರೈಕೋಡರ್ಮ ಸುಡೋಕೊನಿಂಗೆ. ಇವುಗಳಲ್ಲಿ

ಕಾಯತಿಂದಡ ಕಲಿತೆ ಬಗತರ ಮಗಳೇ ಕಾಯತಿಂದಡ ಕಲಾತಿಂದಡ ಕಲಿತೆ ಬಗತರ ಮಗಳೇ ಕಾಯತಿಂದಡ ಕಲತೆ ಭಗತರ ಮಗನೇ ಎಲ್ಲ ತಿಂದಡ ಮರ ಹಾಕೊಂಡು ತಿಂದಡ ಕಲತೆ ಭಗತರ ಮಗಳೇ ಎಲ್ಲ ತಿಂದಡ ಮರ ಹಾಕೋ ಗಿಡ ಉಟ್ಟಿಗೆ ಬರಗೆ ನೆರಳಾಗಿದ್ದು